ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿಜನ್ಯ ರೋಗಗಳು ಯಾವ್ಯಾವ ಬರ್ತವೆ, ಜೊತೆಗೆ ವಿಶ್ವ ಪ್ರಾಣಿಜನ್ಯ ದಿನಾಚರಣೆ ಯಾವಾಗಿಂದ ಪ್ರಾರಂಭ ಆಯಿತು, ಉದ್ದೇಶಗಳು ಏನು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮತ್ತು ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಪಾಟೀಲ್ರೆ. ನಮಸ್ಕಾರ ಕೇಳುಗರಿಗೆ ಮತ್ತು ಎಲ್ಲ ರೈತ ಬಾಂಧವರಿಗೆ. ಮೊದಲನೇದಾಗಿ ಹೇಳಿ ನಮ್ಮ ರೈತರಿಗೆ ವಿಶ್ವ ಪ್ರಾಣಿಜನ್ಯ ರೋಗ ತಡೆ ದಿನಾಚರಣೆ ಯಾವಾಗಿಂದ ಪ್ರಾರಂಭವಾಗಿದೆ, ಜೊತೆಗೆ ಉದ್ದೇಶಗಳು ಏನು, ಪ್ರಾಣಿಜನ್ಯ ರೋಗಗಳು ಅಂದರೆ ಏನು ಅಂತಕ್ಕಂಥ ವಿಚಾರವಾಗಿ ತಿಳಿಸ್ಕೊಡಿ. ಇದು ಮುಖ್ಯವಾಗಿ ಪ್ರಾಣಿಗಳಿಂದ ಬರತಕ್ಕಂಥ ರೋಗ, ಪ್ರಾಣಿಜನ್ಯ ರೋಗ ಅಂತ ಏನು ಹೇಳ್ತೀವಿ. ಇವು ಕೆಲವು ರೋಗಗಳು ಭಾಳ ಮಾರಕವಾಗಿದ್ದಾವೆ, ಸಾವನ್ನೇ ತರತಕ್ಕಂಥ ಒಂದು ವಿಚಾರ. ಸೊ ಆ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಜುಲೈ 6ನೇ ತಾರೀಕು ಇದನ್ನು ಥ್ರೂಔಟ್ ವರ್ಲ್ಡ್ ಅಂದರೆ ಜಗತ್ತಿನಾದ್ಯಂತ ಈ ಒಂದು ರೋಗಗಳ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ 1885ನೇ ಇಸವಿಯಿಂದ ಈ ಒಂದು ಕಾರ್ಯಕ್ರಮನ ವರ್ಷ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಅದನ್ನು ರೋಗ ಹರಡದಂಗೆ ಅದು ರೋಗದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಎಲ್ಲ ಒಂದು ಥರದ ಮಾಹಿತಿನ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ ಈ ಒಂದು ಆಚರಣೆನ ಮಾಡ್ತಾ ಇದ್ದಾರೆ ಸರ್. ಅಂದರೆ ಪ್ರತಿ ವರ್ಷನೂ ಜುಲೈ 6ನ್ನ ವಿಶ್ವ ಪ್ರಾಣಿಜನ್ಯ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಸರ್, ವರ್ಲ್ಡ್ ಜೂನೋಸಿಸ್ ಡೇ ಅಂತೇಳಿ. ಇಲ್ಲಿ ಪ್ರಾಣಿಗಳಿಗೆ ಬಂದಾಗ ಯಾವ್ಯಾವ ಪ್ರಾಣಿಗಳು, ಸಾಕು ಪ್ರಾಣಿಗಳು ಅಂತಿರತ್ತಾವು ಸಾಮಾನ್ಯವಾಗಿ ಸಾಕು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂತ ರೋಗಗಳು ಬಹಳ ಅದೇ ತರನಾಗಿರ್ತದೆ. ಇವನ್ ಕಾಡು ಪ್ರಾಣಿಗಳಿಂದನೂ ಬರಬಹುದು. ಸೊ ಅಂತವು ಯಾವುದೇ ಇರಲಿ ಅದು ಪ್ರಾಣಿಜನ್ಯ ರೋಗನೇ ಅದು. ಸೊ ಜೋನೋಸಿಸ್ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂತ ರೋಗಗಳು ಏನೇನಿದಾವೆ, ಅವು ಸಾಕು ಪ್ರಾಣಿಯಿಂದನೂ ಆಗಿರ್ಬೋದು ಅಥವಾ ಕಾಡು ಪ್ರಾಣಿಗಳಿಂದನೂ ಆಗಿರ್ಬೋದು. ಇನ್ನ ಮುಖ್ಯವಾಗಿ ವಿಷಯಕ್ಕೆ ಬರೋಣಂತ, ಪ್ರಾಣಿಗಳಿಂದ ಬರ್ತಕ್ಕಂಥ ಪ್ರಮುಖವಾದ ರೋಗಗಳು ಯಾವ್ಯಾವಂದ್ರೆ ಮುಖ್ಯವಾದಂಥ ರೋಗಗಳು ಮನುಷ್ಯರಿಗೆ. ಮನುಷ್ಯರಲ್ಲಿ ನಾವು ಹೇಳಬೇಕಂತಂದ್ರೆ ಹುಚ್ಚುನಾಯಿ ರೋಗ ಅಂತ ಏನು ಹೇಳ್ತೀವಿ, ಅದು ಒಂದು ರೇಬಿಸ್ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಇನ್ನೊಂದು ಮೆದುಳು ಜ್ವರ, ಸೊ ಬ್ರೈನ್ ಫೀವರ್ ಅಂತ ಹೇಳ್ತೀವಿ, ಅಥವಾ ಜಾಪನೀಸ್ ಎನ್ಸೆಫಲೈಟಿಸ್ ಅಂತ, ಇದು ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಒಂದು ರೋಗ. ಆಮೇಲೆ ನೆರಡಿ ರೋಗ ಅಂತೇಳಿ ಆಂಥ್ರಾಕ್ಸ್ ಇರ್ಬೋದು. ಆಮೇಲೆ ಕಾಮಾಲೆ ರೋಗ, ಲೆಪ್ಟೋಸ್ಪೈರಸಿಸ್ ಅಂತ ಬರ್ತಾ ಇರ್ತಕ್ಕಂಥದ್ದು. ವಿಷ ಶೀತ ಜ್ವರ, ಇದು ನಾವೇನು ಟೈಫಾಯ್ಡ್ ಅಂತ ಹೇಳ್ತೀವಿ ಅದು. ಆಮೇಲೆ ಕಂದು ರೋಗ, ಬ್ರುಸಿಲೋಸಿಸ್. ಆಮೇಲೆ ಮಂಗನ ಕಾಯಿಲೆ, ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ಕರಾವಳಿ ಭಾಗದಲ್ಲಿ ನೋಡ್ತಾ ಇದೀವಿ, ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಅಂತೇಳಿ ಇದು ಒಂದು. ಆಮೇಲೆ ನಮ್ಮ ಒಂದು ಹಕ್ಕಿಗಳಿಂದ ಬರ್ತಕ್ಕಂಥ ಹಕ್ಕಿ ಜ್ವರ ಇರ್ಬೋದು, ಅಥವಾ ಇತ್ತೀಚೆಗೆ 2018ರಲ್ಲಿ ಕೇರಳದಲ್ಲಿ ಬಂತು ಒಂದು ನಿಫಾ ವೈರಸ್ ಅಂತೇಳಿ ಡಿಸೀಸ್, ಅದು ಇರ್ಬೋದು. ಆಮೇಲೆ ಈ ಒಂದು ಕ್ಷಯರೋಗನೂ ಸಹ ಇತ್ತೀಚೆಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಒಂದು ರೋಗನೂ ಇದೆ. ಆಮೇಲೆ ಕೆಲವು ಜಂತು ಹುಳುಗಳು, ಸೊ ಪ್ರಾಣಿಗಳಿಂದ, ಸಾಕು ಪ್ರಾಣಿಯಿಂದ ನಮ್ಮ ಮಕ್ಕಳಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಅಥವಾ ರೈತರು ಒಡನಾಟ ಇರೋದ್ರಿಂದ ಅವರಲ್ಲಿ ಸಹ ಈ ಒಂದು ಜಂತು ಹುಳುಗಳ ಬಾಧೆ ನಾವು ನೋಡಬಹುದು. ಇವಿಷ್ಟೆಲ್ಲ ರೋಗಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳು. ಇಲ್ಲಿ ಮುಖ್ಯವಾಗಿ ಈ ರೋಗಗಳು ಮನುಷ್ಯರಿಗೆ ಬರಲಾರದಂತೆ ಏನು ಎಚ್ಚರಿಕೆಯನ್ನ ಸಾರ್ವಜನಿಕರು, ಪ್ರಾಣಿಗಳೊಡನೆ ಒಡನಾಟ ಇರುವಂತವರು ಏನು ಎಚ್ಚರಿಕೆಯನ್ನು ತಗೋಬೇಕಾಗಿದೆ? ಮುಖ್ಯವಾಗಿ ಇದು ಹರಡೋ ವಿಧಾನದ ತಿಳ್ಕೊಂಡ್ಬಿಟ್ರೆ ನಾವು ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತ ನಾವು ಯೋಚನೆ ಮಾಡಬಹುದಾಗಿದೆ. ಮುಖ್ಯವಾಗಿ ಕೆಲವು ರೋಗಗಳು ಕಲುಷಿತವಾದ ಒಂದು ನೀರು ಆಹಾರದಿಂದ, ಮನುಷ್ಯ ಏನು ಸೇವನೆ ಮಾಡ್ತಾನೆ ಆ ಒಂದು ಮೂಲದಿಂದ ಬರ್ತದೆ, ಒಂದು ಮುಖ್ಯ ಬರ್ತಕ್ಕಂಥ ಈ ಪ್ರಾಣಿಜನ್ಯ ರೋಗಗಳು. ಇನ್ನೊಂದು ಉಸಿರಾಟದ ಮೂಲಕ ಅಥವಾ ಏರೋಸಾಲ್ ಟ್ರಾನ್ಸ್ಮಿಷನ್ ಅಂತ ಏನು ಹೇಳ್ತೀವಿ, ಗಾಳಿ ಮುಖಾಂತರ ಬರ್ತಕ್ಕಂಥದ್ದು. ಇನ್ನೊಂದು ಸಂಪರ್ಕದಿಂದ, ಈ ಪ್ರಾಣಿಗಳ ಸಂಪರ್ಕದಿಂದ ಮನುಷ್ಯರಿಗೆ ಬರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಕಚ್ಚಿದಾಗ, ಸೊ ಪ್ರಾಣಿ ಮನುಷ್ಯನ ಕಚ್ಚಿದಾಗ ಅಥವಾ ಯಾವುದೋ ಕ್ರಿಮಿಕೀಟ ಕಚ್ಚಿದಾಗ ಅದ್ರ ಮುಖಾಂತರ ಈ ರೋಗಗಳು ಸಾಮಾನ್ಯವಾಗಿ ನಮಗೆ ಬರ್ತದೆ. ಈಗ ಇವುಗಳ ಒಂದು ನಿವಾರಣೆ ತಿಳ್ಕೊಳ್ಳೋಕಿನ ಮೊದಲು ಸಂಕ್ಷಿಪ್ತವಾಗಿ ಒಂದೊಂದು ರೋಗದ ಬಗ್ಗೆ ನಾವು ಈ ವಿಷಯಗಳನ್ನ ತಿಳ್ಕೊಳ್ಳೋಣ. ಸುಮಾರು ಜಗತ್ತಿನಾದ್ಯಂತ 214 ರೋಗಗಳನ್ನ ಗುರುತಿಸಿದ್ದಾರೆ ಮನುಷ್ಯರಿಗೆ ಬರ್ತಕ್ಕಂಥವು. ಅದು ಅತಿ ಮುಖ್ಯವಾಗಿ ಅದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಈ ಒಂದು 7-8 ರೋಗ ನಾವು ಸಾಮಾನ್ಯವಾಗಿ ನೋಡ್ತಿದ್ದೀವಿ. ಇವುಗಳ ಬಗ್ಗೆ ನಾವು ಹೆಚ್ಚು ಜಾಗೃತಿ ವಹಿಸಿದ್ರೆ ಸಾಕು. ಕೆಲವು ರೋಗಗಳು ಬೇರೆ ದೇಶಕ್ಕೆ ಇರ್ತದೆ ಅಥವಾ ಸಣ್ಣ ಪುಟ್ಟ ತೊಂದರೆ ಕೊಟ್ಟು ಈ ಮನುಷ್ಯರಿಗೆ ಬರ್ತಕ್ಕಂಥದ್ದು ಇರ್ತದೆ, ಅವೆಲ್ಲ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಮಾನ್ಯ ರೋಗಗಳಲ್ಲಿ ಹೆಚ್ಚು ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲವು ರೋಗಗಳನ್ನ ನಾವು ಮುಂಜಾಗ್ರತೆ ವಹಿಸಿದ್ರೆ ನಾವು ಈ ರೋಗನ ತಡೆ ಹಿಡಿಬಹುದು. ಸೊ ಮೊದಲನೇದಾಗಿ ಹುಚ್ಚುನಾಯಿ ರೋಗ. ಸೊ ಹೆಸರು ಹೇಳ್ತಿದ್ದಂಗೆ ಇದು ಒಂದು ಹುಚ್ಚು ಕಡಿದ ಇರ್ತಕ್ಕಂಥ ನಾಯಿ ಅಥವಾ ಯಾವುದೇ ಕಾಡೆ ಪ್ರಾಣಿ ಮನುಷ್ಯನ ಕಚ್ಚಿದಾಗ ಬರ್ತದೆ. ಸೊ ಇದು ಒಂದು ಮಾರಣಾಂತಿಕ ರೋಗ, ಯಾವುದೇ ತರದ ಒಂದು ಚಿಕಿತ್ಸೆ ಇರೋದಿಲ್ಲ. ಸೊ ಇದಕ್ಕೆ ನಾವು ಮುಖ್ಯವಾಗಿ ರೋಗ ಬಂದ ನಂತರನೇ ತಕ್ಷಣನೇ ನಾವು ಪ್ರಥಮ ಚಿಕಿತ್ಸೆ ಆಗಿ ಇದನ್ನ ಸೋಪ್ ನೀರಿಂದ, ಸಾಬೂನ್ ನೀರಿಂದ ತೊಳಿಬೇಕು ಗಾಯನ ಕಚ್ಚಿದಂತ ಜಾಗ. ಮೊದಲು ಅದನ್ನ ಮಾಡಿಬಿಟ್ರೆ ಸುಮಾರು 80 ಅಷ್ಟು ನಮಗೆ ಅಲ್ಲಿ ವೈರಸ್ ದೇಹಕ್ಕೆ ಸೇರೋದನ್ನ ನಾವು ನಿವಾರಣೆ ಮಾಡಿದಂಗೆ ಆಗ್ತದೆ. ಆಮೇಲೆ ಲಭ್ಯ ಇರತಕ್ಕಂಥ ಡೆಟಾಲು ಸ್ಯಾವ್ಲಾನು ಅಥವಾ ಐಡಿಯನ್ ಇದನ್ನ ಹಚ್ಚಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿದರೆ ಈ ರೋಗ ನಿರೋಧಕ ಲಸಿಕೆಯನ್ನು ಹಾಕ್ತಾರೆ. ಸುಮಾರು 5 ಇಂಜೆಕ್ಷನ್ಗಳನ್ನ ನಾವು ಮಾಡಿಸ್ಬೇಕಂತ ಹೇಳ್ತೀವಿ. ಸೊ ಮೊದಲನೇ ದಿವಸ, 3ನೇ ದಿವಸ, 7ನೇ ದಿವಸ, 14ನೇ ದಿವಸ, 22ನೇ ದಿವಸ. ಸೊ ಈ ಕ್ರಮಬದ್ಧವಾಗಿ ನಾವು ಲಸಿಕೆಯನ್ನು ಮನುಷ್ಯರಲ್ಲಿ ಕೊಡಿಸಿದರೆ ಈ ರೋಗನ ನಾವು ನಿಯಂತ್ರಣ ಮಾಡ್ಬೋದು. ಆಮೇಲೆ ಅತಿ ಹೆಚ್ಚು ಗಾಯ ಏನಾದ್ರು ಕಚ್ಚಿದ ಜಾಗ ಇದ್ದರೆ ಜಾಗದಲ್ಲೇ ಈ ಪ್ರತಿಕಾಯಗಳಂತ ಹೇಳ್ತೀವಿ, ಇಮ್ಯುನೋಗ್ಲೋಬಿನ್ಸ್ ಅಂತ ಇಂಜೆಕ್ಷನ್, ಅದನ್ನು ಸಹ ನಾವು ಅಲ್ಲಿ ಅದನ್ನು ಕೊಡಿಸಿದಾಗ ಈ ರೋಗ ಬರದಂಗೆ ತಡೆಯಿಡ್ಬೋದು. ಒಂದು ವೇಳೆ ನಾವು ಈ ಒಂದು ಲಸಿಕೆ ಹಾಕ್ಸಿದ್ದೇನೆ ಯಾವುದೋ ಮೂಢನಂಬಿಕೆಯಿಂದ ಅದನ್ನೇನು ಮಾಡೋಕ್ಕೆ ಹೋದರೆ ಅದು ಯಾವುದೇ ಥರನಾಗಿ ಫಲಕಾರಿ ಆಗೋದಿಲ್ಲ, ರೋಗ ಬರೋದು ನಿಶ್ಚಿತ, ಸಾವು ಸಹ ನಿಶ್ಚಿತ ಆಗ್ತದೆ. ಆಮೇಲೆ ಇನ್ನೊಂದು ರೋಗ ನಾ ಹೇಳಿದೆ, ಮೆದುಳು ಜ್ವರ ಅಂತ. ಸಾಕಷ್ಟು ಈಗ ಒಂದು 4-5 ವರ್ಷದಿಂದೆಲ್ಲ ಬಹಳಷ್ಟು ವೃದ್ಧಿ ಮಾಡುತ್ತಿದ್ದು ಬಹಳ, ಅದು ಬೇಸಿಗೆ ಈ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಬರ್ತದೆ. ಈ ಒಂದು ರೋಗ ಮಕ್ಕಳಲ್ಲೇ ಬರೋದು, ಇದು ಸಾಮಾನ್ಯವಾಗಿ ಹಂದಿಗಳಲ್ಲಿ ಈ ರೋಗ ಇರ್ತದೆ. ಹಂದಿಗಳಲ್ಲಿ ಯಾವುದೇ ತರದ ರೋಗ ಲಕ್ಷಣ ತೋರ್ಪಡಿಸೋದಿಲ್ಲ. ಸೊ ಅವಕ್ಕೆ ನಾವು ರಿಸರ್ವೈರ್ ಅಥವಾ ಕ್ಯಾರಿಯರ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಸೊಳ್ಳೆ, ಅದರಲ್ಲಿ ಕ್ಯೂಲೆಕ್ಸ್ ಸೊಳ್ಳೆ ಅಂತ ಏನಿದೆಯಲ್ಲ, ಆ ಸೊಳ್ಳೆ ಹಂದಿಗಳನ್ನ ಕಚ್ಚಿ ಮಕ್ಕಳನ್ನ ಕಚ್ಚಿದಾಗ ಈ ರೋಗ ಬರೋದನ್ನ ನಾವು ನೋಡ್ತೀವಿ. ಹಂದಿಯಿಂದ ಇಲ್ಲಿ ಮಕ್ಕಳಿಗೆ ಬರ್ತದೆ, ಮಕ್ಕಳಿಗೆ ಸೊಳ್ಳೆ ಮುಖಾಂತರ ಸೊಳ್ಳೆ ಕಚ್ಚೋದ್ರಿಂದ ಬರ್ತದೆ. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ಇದು ಕೂಡ ಮಾರಣಾಂತಿಕ ರೋಗ, ಯಾಕಂದ್ರೆ ಒಂದು ವೈರಾಣುಯಿಂದ ಬರ್ತಕ್ಕಂಥದ್ದು, ಯಾವುದೇ ತರ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಇದಕ್ಕೆ. ಸೊ ಬಂತು ಅಂದ್ರೆ ರೋಗದ ಲಕ್ಷಣ ಒಂದು ಮೆದುಳಿನ ಬಾಧಿತ ಆಗ್ತದೆ, ಮಕ್ಕಳು ಅಂಗವಿಕಲರಾಗ್ತಾರೆ. ಸೊ ಯಾವುದೇ ತರ ನರದೌರ್ಬಲ್ಯದಿಂದ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಸೊ ಇದಕ್ಕೆ ಬರಲಾರ್ದಂಗೆ ನಾವೇನಂದ್ರೆ ಮುಖ್ಯವಾಗಿ ಸೊಳ್ಳೆ ಪರದೆ ಉಪಯೋಗಿಸ್ಬೇಕು, ಒಂದು ನೈರ್ಮಲ್ಯ ಕಾಪಾಡಬೇಕು, ಮನೆ ಸುತ್ತಮುತ್ತ ಯಾವ್ದು ನೀರು ನೋಡ್ಕೋಬೇಕು. ನಾವು ನೋಡ್ಕೊಂಡ್ಬಿಟ್ರೆ ಈ ರೋಗದ ಜೊತೆಗೆ ಡೆಂಗೂನು ಬರದಂಗೆ ಆಗ್ತದೆ, ಮಲೇರಿಯಾನು ನಾವು ತಡೆ ಹಿಡಿಬಹುದು. ಆಮೇಲೆ ಇತ್ತೀಚೆಗೆ ಈ ಒಂದು ರೋಗಕ್ಕೆ ಲಸಿಕೆಯನ್ನ ಲಭ್ಯ ಇದೆ, ಮುಂಚೆ ಇದಕ್ಕೆ ಲಸಿಕೆ ಇರಲಿಲ್ಲ. ಸೊ ಈಗ ನಮ್ಗೆ ಮಕ್ಕಳಲ್ಲಿ ಲಸಿಕೆ ಹಾಕ್ಸಿಬಿಟ್ರೆ ಬೇರೆ ಲಸಿಕೆ ಜೊತೆಗೆ ಇದನ್ನು ಹಾಕ್ಸಿದ್ರೆ ಈ ರೋಗ ಬರದಂಗೆ ನಾವು ತಡೆಯಿಡಿ. ಮೆದುಳು ಜ್ವರ. ಸೊ ಇದು ಅತಿ ಮುಖ್ಯವಾದ ರೋಗ ನಮ್ಮ ಅದು ಭಾಗದಲ್ಲಿ, ರೈಚೂರು ಈ ಭಾಗದಲ್ಲಿ, ಬಳ್ಳಾರಿ ಅನಂತಪುರ ಬಹಳ ಈ ರೋಗ ನಾವು ಬಾಧೆನ ನೋಡಿದೀವಿ ಸಾಕಷ್ಟು. ಆಮೇಲೆ ಇನ್ನೊಂದು ರೋಗ ನೆರಡಿ ರೋಗ ಅಂತೇಳಿ, ಆಂಥ್ರಾಕ್ಸ್ ಅಂತ ಹೇಳ್ತೀವಿ ನಾವು. ಇದು ಸಾಮಾನ್ಯವಾಗಿ ಕುರಿ ಆಡುಗಳಲ್ಲಿ ಅಥವಾ ದನಗಳಲ್ಲಿ ಈ ರೋಗನ ನಾವು ನೋಡ್ತೀವಿ ಸಾಮಾನ್ಯವಾಗಿ. ಸೊ ಇದರ ಒಂದು ಸಂಪರ್ಕದಿಂದನೂ ಬರ್ತದೆ, ಕಲುಷಿತವಾದ ನೀರು ಆಹಾರದಿಂದನೂ ಬರ್ತದೆ ಮನುಷ್ಯರಿಗೆ. ಆಮೇಲೆ ಮುಖ್ಯವಾಗಿ ಹಸಿ ಮಾಂಸ ತಿನ್ನೋದ್ರಿಂದ ಬರ್ತದೆ, ಮಾಂಸವನ್ನ ತಿನ್ನೋದ್ರಿಂದ ಅಂದ್ರೆ ರೋಗಗ್ರಸ್ತ ಪ್ರಾಣಿಯ ಮಾಂಸ ತಿನ್ನೋದ್ರಿಂದ. ಸೊ ಎಲ್ಲಾ ಪ್ರಾಣಿಗಳೆಲ್ಲ ಸಂದರ್ಭದಲ್ಲಿ ರೋಗ ಉಲ್ಬಣ ಆಗಿರ್ತದೆ, ಅಂತವನ್ನ ಮಾರಿಬಿಡ್ತಾರೆ. ಸೊ ಅಂತ ರೋಗಗ್ರಸ್ತ ಪ್ರಾಣಿ ಮಾಂಸ, ಹಸಿ ಮಾಂಸ ತಿಂದಾಗ ಈ ರೋಗ ನಾವು ನೋಡಿದ್ವಿ. ಇದು ಸಹ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು, ಸೂಕ್ಷ್ಮಾಣದಿಂದ ಬರ್ತಕ್ಕಂಥದ್ದು. ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇದೆ. ಸೊ ನಾವು ಚಿಕಿತ್ಸೆ ಕೊಡಿಸಿದ್ರೆ ಇದನ್ನ ಮನುಷ್ಯರನ್ನ ಉಳಿಸಬಹುದು. ಅದರಿಂದ ಇತ್ತೀಚೆಗೆ ಈ ರೋಗದ ಸಹ ಉಲ್ಬಣ ಕಡಿಮೆ ಆಗಿದೆ. ಅಂದ್ರೆ ಇದಕ್ಕೂ ಮಂಗನ ಕಾಯಿಲೆಗೆ ವರ್ಷ ಲಸಿಕೆ ಹಾಕಿಸ್ಕೋಬೇಕು ಅಥವಾ ಹೇಗೆ ಒಮ್ಮೆ ಹಾಕಿಸ್ಕೊಂಡ್ರೆ ಸಾಕು? ಅದು ವರ್ಷ ಇದು ಮಾಡ್ಬೇಕು. ಮತ್ತೊಂದು ಪ್ರಮುಖವಾದದ್ದು ಇತ್ತೀಚೆಗೆ ಸಾಕಷ್ಟು ವರ್ಷ ಪ್ರತಿ ವರ್ಷನೂ ಅಲ್ಲಲ್ಲಿ ಕೇಳಿ ಬರ್ತದೆ ನಮಗೆ, ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಅಂತೇಳಿ. ಇದು ಹೇಗೆ ಹಕ್ಕಿಗಳಿಂದ ಬರ್ತಾ ಇದೆಯಾ, ಮನುಷ್ಯರಿಗೆ ಹೇಗೆ ಪ್ರಸಾರ ಆಗುತ್ತೆ ರೋಗ ಇದು? ಇದು ಇಡೀ ಈಗ ಜಗತ್ತಿನಲ್ಲಿ ಸುಮಾರು 6 ಕೇಸ್ಗಳಲ್ಲಿ ಅಷ್ಟೇ ನಾವು ಮನುಷ್ಯರಿಗೆ ಬಂದಿರೋದನ್ನ ನೋಡಿದ್ದೀವಿ. ಆದರೆ ಏನಂತಂದ್ರೆ ಈ ಒಂದು ಈ ರೋಗದ ಬಗ್ಗೆ ಯಾಕೆ ಅಷ್ಟೊಂದು ಭಯ ಇದೆ, ಯಾಕೆ ಇದನ್ನ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಇದು ಕೋಳಿಗಳಲ್ಲಿ ಇರ್ತಕ್ಕಂಥದ್ದು. ಸೊ ನಮ್ಮ ಒಂದು ಕೋಳಿ ಉದ್ಯಮ ಈಗ ಹೆಂಗಾಗಿದೆ ಅಂದ್ರೆ ಒಂದು ಉದ್ಯಮವಾಗಿ ಬೆಳೆದ್ಬಿಟ್ಟಿದೆ. ಸೊ ಬಂತು ಅಂದ್ರೆ ಅದನ್ನ ಸಾಕಷ್ಟು ಕೋಳಿಗಳನ್ನ ನಾವು ಮಾರಾಟವೂ ಮಾಡಬೇಕಾಗ್ತದೆ, ಅದನ್ನ ಮನುಷ್ಯರಿಗೆ ಬರದಂಗೆ. ಸೊ ಆ ನಿಟ್ಟಿನಲ್ಲಿ ಅದು ಒಂಥರ ಲಾಸ್ ಆಗ್ತದೆ ಸಾರ್ವಜನಿಕರಿಗೆ ಅಥವಾ ಕೋಳಿ ಉದ್ಯಮಕ್ಕೆ. ಸೊ ಯಾಕಂದ್ರೆ ಒಂದು ಪ್ರೋಟೀನ್ ಅಂಶ ನಮಗೆ ಅತಿ ಹೆಚ್ಚು ಕೊಡ್ತಕ್ಕಂಥದ್ದು ಒಂದು ಕೋಳಿಯ ಮಾಂಸ ಮತ್ತು ಮೊಟ್ಟೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ತೊಂದರೆ ಇರೋದು. ಜೊತೆಗೆ ಹೈಲಿ ಮ್ಯೂಟೆಂಟ್ ವೈರಸ್ ಅಂತಾನೆ, ರೂಪಾಂತರಿ ಆಗತಕ್ಕಂಥ ವೈರಸ್. ಈಗ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ ಕೊರೋನಾ ವೈರಸ್ ಯಾವ ತರ ರೂಪಾಂತರ ಆಗ್ತಾ ಇದೆ, ಒಂದೊಂದು ಜಾಗಕ್ಕೆ ಒಂದೊಂದು ಸಮಯಕ್ಕೆ ರೂಪಾಂತರ ಆಗ್ತಾನೆ ಇದೆ. ಸೊ ಅದೇ ತರನಾಗಿ ಇದು ಮುಂಬರುವ ದಿನಗಳಲ್ಲಿ ಕೋಳಿಯಲ್ಲಿ ಬರ್ತಕ್ಕಂಥ ಈ ವೈರಸ್ಸು, ಸೊ ಅದನ್ನು ರೂಪಾಂತರಿಯಾಗಿ ಮನುಷ್ಯರಿಗೆ ಏನಾದರೂ ಬರಬಹುದನ್ನೋ ಒಂದು ಸೂಚನೆ ಇರೋದ್ರಿಂದ ಸೊ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಹೊರತು ಯಾವುದೇ ಕಾರಣಕ್ಕೆ ಇನ್ನೂ ನಮ್ಮ ಒಂದು ಭಾಗದಲ್ಲಿ ಇದು ಮನುಷ್ಯರಿಗೆ ಎಲ್ಲೂ ಬಂದಿಲ್ಲ. ಮನುಷ್ಯರಿಗೆ ನಮ್ಮ ದೇಶದಲ್ಲಿ ಅಂದ್ರೆ ಪಕ್ಷಿಗಳಿಂದ ಪಕ್ಷಿಗಳಿಗೆ ಹರಡ್ತದೆ, ಪಕ್ಷಿಗಳು ಸಾವು ನಾವು ನೋಡ್ತಾ ಇದ್ದೀವಿ. ಬಟ್ ರೋಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಕೋಳಿಗಳ ಒಂದು ಹತ್ಯೆಯನ್ನ ಮಾಡಿ ಅದನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಔಷಧಿಗಳು ಏನಿಲ್ಲ, ಅದಕ್ಕೆ ಯಾವುದೇ ತರದ ಔಷಧಿ ಚಿಕಿತ್ಸೆ ಲಸಿಕೆಗಳು ಚಿಕಿತ್ಸೆ ಇಲ್ಲ ಸರ್. ಬಟ್ ಮನುಷ್ಯರಲ್ಲಿ ಬರದಂಗೆ ನಾವು ನೋಡ್ಬೇಕಂತಂದ್ರೆ ಮುಖ್ಯವಾಗಿ ನಾವು ಮಾಂಸ ಮತ್ತು ಮೊಟ್ಟೆನ ಸರಿಯಾಗಿ ಬೇಯಿಸ್ತಿದ್ರೆ ಈ ರೋಗ ಬರೋ ಒಂದು ಸಂದರ್ಭ ಇರೋದೇ ಇಲ್ಲ. ಸೊ ಹಸಿ ಮಾಂಸ ಅಥವಾ ಹಸಿ ಮೊಟ್ಟೆ ನಾವು ತಿನ್ಲೇಬಾರ್ದು ಅಂತ ಈ ಒಂದು ರೋಗಕ್ಕೆ ನಾವು ಹೇಳ್ತೀವಿ. ಈಗ ತಾವು ಹೇಳಿದಾಗೆ ಜಂತು ಹುಳದ ಅಂತ ಹೇಳಿರ್ತಾವೆ, ಜಂತು ಹುಳುವಿನಿಂದಲೂ ಸಹ ಈ ರೋಗ ಪ್ರಸಾರ ಆಗತ್ತೆ. ಪ್ರಾಣಿಗಳಿರ್ತಕ್ಕಂಥ ಜಂತು ಹುಳುಗಳಿಂದ ರೋಗ ಬರುತ್ತಂತೀರಿ, ಹೇಗೆ ಇರ್ತಾವೆ? ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಸಾಕಷ್ಟು ಜಂತು ಹುಳುಗಳು ಇರ್ತವೆ. ಒಂದು ನಾವು ದುಂಡು ಹುಳ ಅಂತ ಹೇಳ್ತೀವಿ, ಅಥವಾ ಚಪ್ಪಟೆ ಹುಳ, ಲಾಡಿ ಹುಳ, ಇವೆಲ್ಲ ಇರ್ತದೆ. ಸೊ ಇವು ನಾವೇನಾದ್ರು ಸಾಕು ಪ್ರಾಣಿಗಳಲ್ಲಿ ಸರಿಯಾಗಿ ನಿರ್ಮೂಲನೆ ಮಾಡಿದರೆ, ಕಾಲಕಾಲಕ್ಕೆ ಜಂತುನಾಶಕ ಔಷಧಿ ಕೊಡಿಸ್ದೇ ಇದ್ರೆ, ಸೊ ಆ ನಿಟ್ಟಿನಲ್ಲಿ ಅದರ ಸಂಪರ್ಕ ಇರತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗಿರ್ಬೋದು ಅಥವಾ ರೈತರಿಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಈ ಒಂದು ಕಲುಷಿತವಾದ ನೀರು ಮತ್ತು ಆಹಾರದಿಂದ ಮನುಷ್ಯರಿಗೆ ಬರ್ತದೆ. ಸೊ ಇದರಿಂದ ಏನಾಗ್ತದೆ, ಜಂತುಗಳು ಸೇರ್ಕೊಂಡ್ರೆ ಮುಖ್ಯವಾಗಿ ರಕ್ತಹೀನತೆ ಹೊಂದ್ತದೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಯಾಕಂದ್ರೆ ಮೈಯಲ್ಲಿರ್ತಕ್ಕಂಥ ಶಕ್ತಿ ನಾವು ಜಂತುಗಳು ತಿನ್ನೋದ್ರಿಂದ, ಸೊ ಆ ಒಂದು ಬಾಧೆ ಆಗೋದು ಸಾಮಾನ್ಯವಾಗಿ ನೋಡಿದ್ದೀವಿ. ಇನ್ನು ಹೊರ ಪರೋಪಜೀವಿಗಳು ಅಥವಾ ಜಂತುಗಳು ಅಂತಂದ್ರೆ ಮುಖ್ಯವಾಗಿ ಹೇನ್ ಇರ್ಬೋದು, ಜಿಗಟ ಇರ್ಬೋದು, ಅಥವಾ ಉಣ್ಣೆ ಇರ್ಬೋದು, ಇವು ಸಹ ಬಾಧೆ ಮಾಡ್ತವೆ. ಅಥವಾ ಕಜ್ಜಿ ಅಂತ ಹೇಳ್ತೀವಿ, ಮೇಂಜ್ ಅಂತ ಹೇಳ್ತೀವಿ, ಅದು ಕೂಡ ನಮ್ಗೆ ತೊಂದರೆ ಕೊಡ್ತದೆ. ಸೊ ಅವುಗಳನ್ನ ನಾವು ನಮ್ಮ ಜಾನುವಾರು ಅಥವಾ ಸಾಕು ಪ್ರಾಣಿಗಳು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇದನ್ನ ಮನುಷ್ಯರಿಗೆ ಬರೋದನ್ನ ತಡೆಯಿಡಬಹುದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ರೋಗ ಅಂತಂದ್ರೆ ಟೈಫಾಯ್ಡ್ ಹೇಳಿದೆ ನಾನು, ವಿಷಮ ಶೀತ ಜ್ವರ ಅಂತೇಳಿ. ಇದು ಕೂಡ ಒಂದು ಬ್ಯಾಕ್ಟೀರಿಯಾದ ಬರ್ತಕ್ಕಂಥ ರೋಗ, ಸೂಕ್ಷ್ಮಾಣುವಿನಿಂದ, ಸಾಲ್ಮೊನೆಲ್ಲ ಅಂತೇಳಿ ಹೇಳ್ತೀವಿ ಆ ಒಂದು ಬ್ಯಾಕ್ಟೀರಿಯಿಂದ. ಇದು ಮುಖ್ಯವಾಗಿ ಕೋಳಿಗಳಲ್ಲಿ ಇರ್ತದೆ ಸಾಮಾನ್ಯವಾಗಿ. ಸೊ ಕೋಳಿಯ ಒಂದು ಮಾಂಸ ನಾವು ಸರಿಯಾಗಿ ನಿರ್ವಹಣೆ ಮಾಡಿ ಬೇಯಿಸ್ತಿಂದ ಇದ್ರೆ, ಅಥವಾ ಮೊಟ್ಟೆಗಳನ್ನ ಬೇಯಿಸ್ತಿಂದ ಇದ್ರೆ ಮನುಷ್ಯರಿಗೆ ಬರೋದಂತ ಒಂದು ಸಂದರ್ಭ ಜಾಸ್ತಿ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಶುಚಿತ್ವ ಕಾಪಾಡಿ ಸರಿಯಾಗಿ ಒಂದು ಮಾಂಸನ ಬೇಯಿಸ್ತಿಂದಾಗ ಈ ರೋಗನ ಸಹ ನಾವು ನಿವಾರಣೆ ಮಾಡಬಹುದು. ಈಗ ಇತ್ತೀಚೆಗೆ ಸಾಕಷ್ಟು ಈ ಪೆಟ್ಸ್ ಅಂತ ಹೇಳ್ತೀವಿ, ನಾಯಿ ಸಾಕಾಣಿಕೆ ಭಾಳಷ್ಟು ಆಗ್ತಾ ಇದೆ. ಮನೆಯಲ್ಲಿ ಬೆಕ್ಕು ನಾಯಿಗಳನ್ನು ವಿಶೇಷವಾಗಿ ಭಾಳಷ್ಟು ಹಾಬೀಸ್ಗೆ ಸಾಕ್ತಿರ್ತಾರೆ, ಪಾರಿವಾಳ ಸಾಕ್ತಾ ಇರ್ತಾರೆ, ಕೋಳಿಗಳನ್ನು ಮನೆಯಲ್ಲಿ ಸಾಕ್ತಾ ಇರ್ತಾರೆ, ಮೊದಲೇ ಜೊತೆಗೆ ಕೆಲವೊಂದು ನವಿಲು ಇಂಥವೆಲ್ಲ ಪಕ್ಷಿಗಳನ್ನು ಮನೆಯಲ್ಲಿ ಸಾಕಷ್ಟು ಜನ ಸಾಕ್ತಾ ಇರ್ತಾರೆ. ಇವರು ಏನು ಎಚ್ಚರಿಕೆಯನ್ನು ತಗೋಬೇಕು, ವಿಶೇಷವಾಗಿ ಪ್ರಾಣಿಗಳಿಂದ ಬರ್ತಕ್ಕಂಥ ರೋಗಗಳು? ಒಂದು ಮುಖ್ಯವಾಗಿ ಯಾವುದೇ ಒಂದು ಸಾಕು ಪ್ರಾಣಿ ಇರಲಿ ಅಥವಾ ನಮಗೆ ಪ್ರಾಣಿಗಳ ಮುಖಾಂತರ ಈ ಬರ್ತಕ್ಕಂಥ ನಾನು ಹೇಳಿದೆ ಪ್ರಾಣಿಜನ್ಯ ರೋಗಗಳು, ಸೊ ಸಾಮಾನ್ಯವಾಗಿ ನಾವು ಶುಚಿತ್ವತೆ ಮೊದಲು ಕಾಪಾಡಬೇಕಾಗ್ತದೆ. ಆಮೇಲೆ ರೋಗಕ್ಕೆ ನಮ್ಮ ಪ್ರಾಣಿಗಳಿಗೆ ಕಾಲಕಾಲಕ್ಕೆ ಏನು ಲಸಿಕೆಗಳು ಲಭ್ಯ ಇದೆ, ಸೊ ಈ ಉಚ್ಚನಾಯಿ ರೋಗದಿರ್ಬೋದು, ನೆರಡಿ ರೋಗದಿರ್ಬೋದು, ಯಾವ ಹಲವಾರು ರೋಗಗಳಿಗೆ ನಮ್ಮಲ್ಲಿ ಲಸಿಕೆ ಲಭ್ಯ ಇದೆ, ಸೊ ಅವನ್ನ ಕಾಲಕಾಲಕ್ಕೆ ನಾವು ಲಸಿಕೆ ಕೊಡಬೇಕಾಗ್ತದೆ. ಆಮೇಲೆ ಕಾಲಕಾಲಕ್ಕೆ ಜಂತುನಾಶಕ ಔಷಧಿಯನ್ನ ಪಶುವೈದ್ಯರ ಒಂದು ಮಾರ್ಗದರ್ಶನದಲ್ಲಿ ಅವಕ್ಕೆ ನೀಡಬೇಕಾಗ್ತದೆ. ಆಮೇಲೆ ಮನುಷ್ಯರಲ್ಲಿ ಏನು ಹೇಳಿದೆ, ಕೆಲವು ರೋಗಕ್ಕೆ ಲಸಿಕೆಗಳು ಲಭ್ಯ ಇದೆ, ಸೊ ಆ ಭಾಗದಲ್ಲಿ ಇರ್ತಕ್ಕಂಥ ಲಸಿಕೆಗಳನ್ನ ನಾವು ಪಡೆದಾಗ ಈ ಒಂದು ರೋಗಗಳ ನಿಯಂತ್ರಣ ಮಾಡಬಹುದು. ಜೊತೆಗೆ ಇದು ಒಂದು ಸಾಕಷ್ಟು ರೋಗ, ಈಗ ಉಚ್ಚನಾಯಿ ರೋಗ ಅದನ್ನು ಹೇಳಿದೆ ನಾನು, ಸೊ ಇದು ನಮ್ಮ ದೇಶಕ್ಕೆ ಒಂದು ಮಾರಕ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೋಗನ ನಿರ್ಮೂಲನೆ ಮಾಡಬೇಕಂದ್ರೆ ಬರೀ ಒಂದು ಇಲಾಖೆಯಿಂದ ಇದಾಗಲ್ಲ, ಇದರಲ್ಲಿ ಸಾರ್ವಜನಿಕರು ಕೊಡಬೇಕಾಗ್ತದೆ, ಸ್ಥಳೀಯ ಸಂಸ್ಥೆಗಳು, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಒಂಥರ ಆಂದೋಲನ ಒಂದು ಇದರಲ್ಲಿ ಮಾಡಿದಾಗ ಮಾತ್ರ ಈ ಒಂದು ಪ್ರಾಣಿಜನ್ಯ ರೋಗಗಳನ್ನ ನಾವು ಹತೋಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಈಗ ಮುಖ್ಯವಾಗಿ ಪ್ರಾಣಿ ಉತ್ಪನ್ನಗಳನ್ನ ಸಾಕಷ್ಟು ಸೇವನೆ ಮಾಡ್ತಾ ಇರೋದು, ಮಾಂಸ ಇರ್ಬೋದು, ಮೊಟ್ಟೆ, ಹಾಲು, ಉತ್ಪನ್ನಗಳು ಸಹ ಪ್ರಾಣಿಯಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನ, ಈ ನೇರವಾಗಿ ಪ್ರಾಣಿ ಉತ್ಪನ್ನಗಳನ್ನ ಸೇವನೆ ಮಾಡುವಾಗ ಏನು ಎಚ್ಚರಿಕೆಯನ್ನು ವಹಿಸಬೇಕು, ಅವರಿಂದ ರೋಗ ಪ್ರಸಾರ ಆಗ್ತಿರುತ್ತಲ್ಲ? ಹೌದು, ಮುಖ್ಯವಾಗಿ ನಾ ಹೇಳಿದೆ ಈಗ ಬ್ರುಸಿಲೋಸಿಸ್ ಕಂದು ರೋಗ ಏನಿದೆ, ಹಸಿ ಒಂದು ಹಾಲಿನ ಮುಖಾಂತರ ಈ ಇದು ಆಂಥ್ರಾಕ್ಸ್ ಇರ್ಬೋದು ಅಥವಾ ಸಾಲ್ಮೊನೆಲ್ಲ ಇರ್ಬೋದು, ಇವೆಲ್ಲ ಹಸಿ ಮಾಂಸ ಮತ್ತು ಮೊಟ್ಟೆ ತಿನ್ನೋದ್ರಿಂದ ಬರ್ತದೆ. ಸೊ ಮೊದಲು ನಾವು ಶುಚಿತ್ವತೆ ಜೊತೆಗೆ ಸರಿಯಾದ ಒಂದು ಬೇಯಿಸುವ ಕ್ರಮ ನಾವು ಮಾಡಿಕೊಂಡು ಸೇವನೆ ಮಾಡಿದಾಗ ಯಾವುದೇ ತರಹದ ರೋಗ ಇಲ್ಲದಂಗೆ ನಾವು ಅದನ್ನ ಸೇವನೆ ಮಾಡಬಹುದು. ಯಾಕಂದ್ರೆ ಒಂದು ಮೊಟ್ಟೆ ಇರ್ಬೋದು, ಹಾಲು ಇರ್ಬೋದು, ಒಂದು ಪರಿಪೂರ್ಣ ಆಹಾರ, ಅದನ್ನ ತೆಗೆದುಕೊಳ್ಳೋ ಒಂದು ಮಾರ್ಗ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಂಡ್ರೆ ಮನುಷ್ಯನ ಒಂದು ಆರೋಗ್ಯಕ್ಕೆ ಯಾವುದೇ ತರ ದುಷ್ಪರಿಣಾಮ ಇರೋದಿಲ್ಲ. ಏನಾದರೂ ತಮಗೆ ಮಾಹಿತಿ ಇದೆಯಾ, ವಿಶ್ವ ಈ ಒಂದು ಪ್ರಾಣಿಜನ್ಯ ರೋಗಗಳ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗ ಬಂದು ಯಾವ ರೀತಿ ಹಾನಿ ಆಗ್ತದೆ ಅಂತಕ್ಕಂಥದ್ದು ಏನಾದರೂ ಅಂಕಿಅಂಶಗಳು ದಾಖಲೆಗಳು ಏನಾದರೂ? ಈಗ ಮುಖ್ಯವಾಗಿ ನಾವು ಹೇಳಿದ ಈಗ ನಾವು ರೇಬಿಸ್ ರೋಗದ್ದು ತೆಗೆದುಕೊಂಡ್ರೆ ಉಚ್ಚನಾಯಿ ರೋಗದ್ದು ಸುಮಾರು 20,000-30,000 ಜನ ನಮ್ಮ ದೇಶದಲ್ಲಿ ಈ ಒಂದು ರೋಗಕ್ಕೆ ತುತ್ತ ಬೆಳಲ್ತಾ ಇದ್ದಾರೆ ಪ್ರತಿ ವರ್ಷ. ಈ ಒಂದು ಮುಖ್ಯವಾದ ನಾವು ರೋಗ ತೆಗೆದುಕೊಂಡ್ರೆ ರೇಬಿಸ್. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಎಷ್ಟೇ ಮುಂಜಾಗ್ರತೆ ವಹಿಸಿದ್ರು ಕೂಡ ಲಸಿಕೆ ಹಾಕೋದು ಬಹಳ ಪ್ರಾಮುಖ್ಯತೆ ನಾವು ಸಾರ್ವಜನಿಕರು ಮತ್ತು ರೈತರು ಅದನ್ನು ತಿಳ್ಕೋಬೇಕಾಗ್ತದೆ. ಸೊ ಈ ಲಸಿಕೆ ಒಂದೇ ಅದಕ್ಕೆ ಉತ್ತರ ಅಂತ ಹೇಳ್ಬೋದು, ರಾಮಬಾಣ. ನಾವು ಅದಕ್ಕೆ ಯಾವುದೇ ಒಂದು ಮೂಢನಂಬಿಕೆಯಿಂದ ಆ ಚಿಕಿತ್ಸೆ ಕೊಡಿಸೋದು ಅದರಿಂದ ಗುಣ ಆಗ್ತದೆ ಅನ್ನೋದು ಸುಳ್ಳು. ಸೊ ಯಾವುದೇ ಒಂದು ಪ್ರಯತ್ನ ಮಾಡೋದಿದ್ರೆ ಲಸಿಕೆ ಹಾಕ್ಸೋದು, ಜೊತೆಗೆ ಒಂದು ರೋಗದ ಒಂದು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಹತ್ತಿರದ ಒಂದು ಪಶುವೈದ್ಯಕೀಯ ಸಂಸ್ಥೆಯಿಂದ ಪಡೆದಿರಬಹುದು ಅಥವಾ ಆರೋಗ್ಯ ಇಲಾಖೆ ಮುಖಾಂತರ ಅದನ್ನು ತಿಳ್ಕೊಂಡು ಈ ಒಂದು ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಕೊನೆಯದಾಗಿ ಏನು ಒಂದು ಸಂದೇಶವನ್ನು ಕೊಡ್ತೀರಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಪ್ರಾಣಿ ಸಾಕಾಣಿಕೆ ಮಾಡುವಂಥವ್ರಿಗೆ, ಪ್ರಾಣಿ ಪ್ರಿಯರಿಗೆ? ಮುಖ್ಯವಾಗಿ ಪ್ರಾಣಿ ಮತ್ತು ಮನುಷ್ಯ

ಹೇಗೆ ಬರ್ತಾ ಇರ್ತೀರಿ ರೈತ ಸಂಪರ್ಕ ಕೇಂದ್ರಕ್ಕೆ ಮೇಲಿಂದ ಮೇಲೆ? ವಾರಕ್ಕೆ ಒಂದ್ಸಲ ಎರಡ್ ಸಲ ಬರ್ತಾ ಇರ್ತೀವಿ ಸರ್. ಬರ್ತಾ ಇರ್ತೀವಿ ಸರ್. ಏನಾದ್ರೂ ಸಮಸ್ಯೆಗಳು ಬಂದ್ರೆ ಕೇಳಿ ಪರಿಹಾರ ತಗೋತಾರ್ತೀರಿ? ಬಂದು ಎಲ್ಲ ಕುಂತು ಮಾತಾಡ್ತೀವಿ ಸರ್, ಚರ್ಚೆ ಮಾಡ್ತೀವಿ, ಅದಕ್ಕೆ ಉತ್ತರ ಹೇಳ್ತಾರೆ, ಅದ್ರ ಪ್ರಕಾರ ಹೊಂಟಿರ್ತೀವಿ ನಾವು ಕಡೆಗೆ. ಹೇಗೆ ನಿಮಗೆ ಸರಿಯಾದ ಮಾಹಿತಿ, ಸರಿಯಾದ ಉತ್ತರಗಳು, ಸರಿಯಾದ ಒಂದು ಬೇಕಾದಂತ ಕೃಷಿ ಒಂದು ವಸ್ತುಗಳು ಪರಿಕರಗಳು ಸಿಗ್ತಾವ ನಿಮಗೆ? ಸಿಗ್ತಾವ ಸರ್, ಎಲ್ಲ ಸಿಗ್ತಾವ. ಅವ್ರು ಹೇಳೋ ಪ್ರಕಾರ ಮಾಡಕತ್ತೀವಿ ಸರ್, ಬೆಳೆಗಳಿಗೆಲ್ಲ ಮಾಡಕತ್ತೀವಿ. ಹೇಗೆ ಈಗ ನೋಡ್ರಿ, ನೀರಾವರಿ ಇದೆ, ಒಣ ಬೇಸಾಯ ಇದೆ, ತಮ್ದು ಒಕ್ಕಲ್ತನ ಅಂದ್ರೆ ಹೇಗೆ ಮಾಡ್ತೀರಿ ನೀವು? ಸ್ವಂತ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಮಾಡೋರು ಇದಾರಾ, ಅಥವಾ ಎತ್ತುಗಳು ಟ್ರ್ಯಾಕ್ಟರ್ಗಳಿಂದ ಮಾಡಿಸ್ತಾ ಇದ್ದೀರಾ, ಅಥವಾ ಬಾಡಿಗೆ ಹೆಚ್ಚು ಮಾಡಿಸ್ತಾರೆ, ಹೇಗೆ? ನಾವು ಎತ್ತುಗಳು ಬಾಡಿಗೆ ಹೆಚ್ಚು ಮಾಡೋದು ಸರ್, ಎರಡು ಟ್ರ್ಯಾಕ್ಟರ್ ಅದಾವು, ಆಮೇಲೆ ಜೆ ಸಿ ಬಿ ಕೆಲವೊಂದು ಕೆಲಸ ಮಾಡಿಸ್ಕೊಂತೀವಿ ನಾವೆಲ್ಲ, ಇದ್ದಲ್ಲೇ ನಾವೆಲ್ಲ ಸ್ವಂತ ಮಾಡ್ತೀವಿ ಸರ್, ಬಾಡಿಗೆ ತಗೊಂಡ್ಕಿ. ಹೇಗೆ ಮನೆಯಲ್ಲಿ ಕೆಲಸ ಮಾಡುವಂತ ಜನ ಇದೆಯಾ ನಿಮ್ಮಲ್ಲಿ? ನಮ್ಮಲ್ಲಿ ಯಾರಿಲ್ರಿ, ಕೂಲಿಯಾಳಚ್ಚಿ ಮಾಡ್ತೀವಿ ಸರ್, ಕೂಲಿಯಾಳಚ್ಚಿ ಮಾಡ್ತೀವಿ ಸರ್. ಮತ್ತೆ ಕೂಲಿಯಾಳೆಲ್ಲ ಸಿಗ್ತಾರೆ ನಿಮ್ಗೆ ಟೈಮ್ ಸರಿಯಾಗಿ? ಸಿಗ್ತಾರೆ ಸರ್, ಕೂಲಿಯಾಳೆಲ್ಲ ಸಿಗ್ತಾರೆ ನಮ್ಮ ಕಡೆಗೆ. ಈಗ ನಿಮ್ಮ ವಿಚಾರದಲ್ಲಿ ಸಾಕಷ್ಟು ಅನುಭವ ಹೊಂದಿದಂತ ಹಿರಿಯ ರೈತರು ನೀವು, ನಿಮ್ಮ ಅಚ್ಚುಮೆಚ್ಚಿನ ಬೆಳೆ ಯಾವುದು? ಎಂತ ಇಲ್ಲ, ನಮಗೆ ಈ ಬೆಳೆ ಬಹಳ ಲಾಯಕ್ ಆಗಿಬಿಟ್ಟದ್ರಿ, ಇದು ಒಳ್ಳೆ ಬೆಳೆ, ನಮಗೆ ಒಳ್ಳೆ ಲಾಭ ಕೊಡುವಂತ ಬೆಳೆ ಅಂತಕ್ಕಂತ ಬೆಳೆ ಯಾವುದು ನಿಮ್ದು? ಈ ಸದ್ಯ ಸೂರ್ಯಪ್ಪ ನೋಡಿ ಸರ್, ಇವಾಗ ಸೂರ್ಯಪ್ಪ ಬೆಳೆ ಯಾಕೆ ಅದು ಒಳ್ಳೆ ರೀತಿಯಿಂದ ಅಂದ್ರೆ ಖರ್ಚು ಭಾಳ ಕಡಿಮೆ ಸರ್. ಅದು ಶೇಂಗಾಗ ಅಂದ್ರೆ ಕಿತ್ತು ಬಕ್ರೆ ಹರಿಬೇಕು, ಶೇಂಗಾದ ಖರ್ಚು ಭಾಳ ಬರ್ತಾರೆ. ಅದಕ್ಕೆ ಸೂರ್ಯಪ್ಪನಕ್ಕೆ ಏನಿಲ್ಲ, ಚೆಂಡೆ ಹಿಡಿದು ಒಂದ್ಸಲ ಟಿಲ್ಲರ್ ಹೊಡೆದು ಆರಿಸಿಬಿಡ್ತಾರೆ ಕಟ್ಟಿಗೆ ಅಷ್ಟೇ, ಮತ್ತೆ ಎಲ್ಲ ಅಂದ್ರೆ ಖರ್ಚು ಭಾಳ ಕಡಿಮೆ ರೀ ಸೂರ್ಯಪ್ಪ. ಸಜ್ಜಿನೂ ಖರ್ಚು ಭಾಳ ಬರುತ್ತೆ, ಅದನ್ನ ಹಾಕೋದಲ್ಲ ಜಾಸ್ತಿ ಹಾಕೋದಲ್ರಿ. ತೊಗರಿನೂ ಹಾಕ ಪರವಲ್ಲ, ಯಾಕಂದ್ರೆ ಇಲ್ಲ ಈಗೆಲ್ಲ ಮಿಷಿನರಿ ಬಂದುಬಿಟ್ಟವಲ್ರಿ, ಲೇಬರ್ ಬೇಕಾಗಿಲ್ಲರಿ, ಅದಕ್ಕೆ ಆರಾಮಾಗಿ ನಾವು ಮಾಡಬಹುದು ಅದನ್ನು ತೊಗರಿ. ಈಗ ಸೂರ್ಯಪಾನವನ್ನು ಹಾಕೋದ್ರಿಂದ ಭೂಮಿ ಭಾಳ ಇದಾಗಿಬಿಡತ್ರಿ, ಸೂರ್ಯಪಾನ ಹಾಕಬಾರ್ದು ಅಂತಕ್ಕಂಥ ವಿಚಾರ, ಹೇಗೆ ನಿಮಗೆ ಏನಾದರೂ ಅನಿಸದ? ಸೂರ್ಯಪಾನ ಹಾಕಿದ ಕೂಡಲೇ ಭೂಮಿ ಭಾಳಷ್ಟು ಶಕ್ತಿ ಕಳ್ಕೋದ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು ಸುದ್ದಿ ಬಿಡು ಸರ್. ನಾವು ಹಾಕದ ಜಾಸ್ತಿ ಹಾಕೋದು ಸೂರ್ಯಪಾನ ಅಲ್ಲ, ಒಮ್ಮೆ ಎರಡನೇ ಬೇಕು ಹಾಕಿದ್ರು ಶೇಂಗಾ ಮಾತ್ರ 100 ಚೀಲ ಬಂತಾರೆ 2-5 ಎಕರೆ ಲಿಂದ. ಹೇಗೆ ಶೇಂಗಾ ಇಳುವರಿ ಚಲೋ ತೆಗಿತಾ ಇದ್ರಿ ನೀವು? ಏನು ಮಾಡ್ತಾ ಇದ್ರಿ ಮತ್ತೆ ಅದಕ್ಕೆ ಏನು ಮಸಾಲೆ ಗಿಸಾಲೆ ಯಾವ ಜೋರು ಹಾಕ್ತಾರೆ, ಹೆಂಗೆ ಮಾಡ್ತೀರಿ, ಯಾವ ತಿಂಗಳಿನಾಗ ಹಾಕ್ತೀರಿ ಬಿತ್ತನೆ, ಏನು ಯಾವ ರೀತಿ ಮಾಡ್ತೀರಿ ಸ್ವಲ್ಪ ಹೇಳಿ? ಶೇಂಗಾ ಸರ್ ಬಿತ್ತು ಹೊತ್ತಿನ 8 ಚೀಲ ಗೊಬ್ಬರ ಹಾಕ್ತೀವಿ, 10-20 ಹಾಕ ಜಾಸ್ತಿ ನಾವು ಅದನ್ನು. ಆಮೇಲೆ ಅಂತಿಂದ ಎರಡನೇ ಸಲ 10-26 ಆಮೇಲೆ ಡಿ ಎ ಪಿ ಆಮೇಲೆ ಅಂತ ಯೂರಿಯಾ ಕಲಿಸಿ ಮತ್ತೆ ಎರಡನೇ ಸಲ ಗೊಬ್ಬರ ಹಾಕ್ತೀವಿ, 2-3 ಸಲ ಎಣ್ಣೆ ಹೊಡಿತೀವಿ ಅಷ್ಟೇ, ಮತ್ತೆ ಏನಿಲ್ಲ ಕಡೆಗೆ. ಯಾವ ತಿಂಗಳಲ್ಲಿ ನೀವು ಹೇಗೆ ಬಿತ್ತನೆಯನ್ನು ಹಸಿ ಮಾಡಿ ಬಿತ್ತನೆ ಮಾಡ್ತಿರೋ ಅಥವಾ ಕೈಯಿಂದ ಕಾಳು ಹಾಕಿಸ್ತಿರೋ, ಹೇಗೆ ಮಾಡ್ತೀರಿ ಬಿತ್ತನೆಯನ್ನು? ನಾವು ಮೊದಲೆಲ್ಲ ನೀರು ಉಣಿಸೋ ಸರ್ ಭೂಮಿಗೆ, ನೀರು ಉಣಿಸಿ ಬಿತ್ತನೆ ಮಾಡ್ತೀವಿ. ಅವಾಗ ಬಿತ್ತನೆ ಮಾಡಿ ಪೂರ್ತಿ ಎಲ್ಲ ಅದು ಬಂದ ಮೇಲೆ ಮೊಳಕೆ ಬಂದ ಮೇಲೆ ಎಷ್ಟು ದಿವಸ ಆದ್ಮೇಲೆ ಎರಡನೇ ನೀರು ಬಿಡ್ತಾರೆ, ಹುಳಿ ನೀರು ಅಂತಾರಲ್ಲ? ಚುಳಿ ನೀರು 20-25 ದಿವಸ ಮೇಲೆ ಬಿಡ್ತೀವಿ ಸರ್. 20-25 ದಿವಸ ಮೇಲೆ ಬಿಡ್ತೀವಿ ಅಂದ್ರೆ 25 ದಿನ ಒಳಗಾಗಿ ನೀರು ಬಿಡೋದಿಲ್ಲ? 20 ದಿವಸ ಒಳಗಡೆ ನೀರು ಬಿಡೋದಿಲ್ಲ ನಾವು, 20 ದಿವಸ ಮೇಲ್ಪಟ್ಟರೆ ನೀರು ಬಿಡೋದು. ಅದಕ್ಕೆ ಅಂದ್ರೆ ನಿಮ್ದು ಭೂಮಿ ಮಸಾರಿ ಭೂಮಿನ? ಮಸಾರಿ ಏರಿ ಎರಡು ಮಿಕ್ಸ್ ಅದ ಸರ್, ಎರಡು ಮಿಕ್ಸ್ ಅದ. ಯಾವ ಭೂಮಿಗೆ ಚೆನ್ನಾಗಿ ಬರ್ತದೆ ಇಳುವರಿ ಶೇಂಗಾ? ಮಸಾರಿ ಭೂಮಿ ಜಾಸ್ತಿ ಬರುತ್ತೆ ಸರ್. ಈಗ ನೋಡಿ ನೀವು ಇಲ್ಲಿ ಈ ಭಾಗದಲ್ಲಿ ತಾವು ಹೇಳಿದಾಗೆ ತೊಗರಿ ಮತ್ತು ಸೂರ್ಯಪಾನ ಒಳ್ಳೆ ಒಂದು ಲಾಭ ಕೊಡ್ತಕ್ಕಂಥ ಬೆಳೆ ಅಂತ ಹೇಳಿದ್ರಿ. ತೊಗರಿ ಒಮ್ಮೆಮ್ಮೆ ಲಾಸ್ಟ್ ಇಯರ್ ಎಲ್ಲ ಇಲ್ಲ, ತೊಗರಿ ನಮಗೆ ಲಾಭ ಆಗಲಿಲ್ಲ ಅಂತ ಹೇಳ್ತಾರೆ, ಏನು ಕಾರಣಗಳನ್ನು ಕೊಡ್ತಿರ್ತಾವೆ? ಅದು ಮಳೆ ಜಾಸ್ತಿ ಬಂತಲ್ಲ ಸರ್, ಹಂಗಾಗಿ ಏನಾಯ್ತದೆ, ಅದು ಗುಲಾಳ ತೊಗರಿ ಅನ್ನೋದು ಉಳ್ಳಾಗಡ್ಡೆ ತೊಗೊಂಡ್ಬಿಡ್ತು, ಅದು ಒಟ್ಟಿ ಏನೈತೆ ಒಳಗೆ ಹೋಗ್ಬಿಡ್ತು. ಅದು ಹಂಗಾಗಿ 1,500 ರೂಪಾಯಿ ರೇಟ್ ಕಡಿಮೆ ಹೋದ್ ಕಡಿಮೆ ಹೋದ್ ಅಂದ್ರೆ 6-6.5 ವರ್ಷ ತನಕ ಕೊಟ್ಟಿವ ತೊಗರಿನ, ಅಂತೇ ಲಾಸ್ ಏನಾಗಿಲ್ಲ ನಮ್ಗೆ ಅಸಲ ಆಗಿಲ್ಲ. ಆಗಿಲ್ಲ ಹೇಗೆ ಮತ್ತೆ ನೋಡ್ರಿ, ಈಗ ಬರೇ ರಾಸಾಯನಿಕ ಗೊಬ್ಬರ, ಬಾಡಿಗೆ ಹೆಚ್ಚು ಮಾಡಿಸೋದು, ಮತ್ತೆ ಜೊತೆಗೆ ಆಳುಗಳು, ಕೂಲಿ ಆಳುಗಳು, ಸಾಕಷ್ಟು ಖರ್ಚುಗಳು ಕೃಷಿಯಲ್ಲಿ ಜಾಸ್ತಿ ಆಗ್ತಿದ್ದಾವೆ. ನೀವು ಗೊಬ್ಬರದ ವ್ಯವಸ್ಥೆ ಹೇಗೆ ಮಾಡ್ಕೋತಾರೆ? ಏನಾದರೂ ಸರ್ಕಾರಿ ಗೊಬ್ಬರ ಹಾಕೋದು ಅಥವಾ ಜೊತೆಗೆ ತಿಪ್ಪೆ ಗೊಬ್ಬರ ಅಥವಾ ಹೆಂಡೆ ಗೊಬ್ಬರ ಬೇಕಾಗತ್ತೆ, ವ್ಯವಸ್ಥೆಗಳನ್ನ ಹೇಗೆ ಮಾಡ್ಕೋತೀರಿ? ಸರ್ಕಾರಿ ಗೊಬ್ಬರನ ಇಲ್ಲಿ ಮೊದಲು ತಗೊಂಡು ಸರ್ಕಾರಿ ಕೃಷಿ ಕೇಂದ್ರದಾಗ, ಆಮೇಲೆ ಹೆಂಡೆ ಗೊಬ್ಬರ ಅಂತ 4-5 ವರ್ಷ ಸರಿ ಒಂದು ಟ್ರಿಪ್ ಕೊಡ್ತಾರೆ ಟ್ಯಾಕ್ಟ್ರಿ, ಅಲ್ಲಿ ಊರಾಗ ಇರ್ಕೊಂಡು ಹೊಲಕ್ಕೆ ಹಾಕಿಂತೀವಿ, ಅದನ್ನ ತಗೊಂತೀವಿ ರೀ, ತಗೊಂಡು ಹೊಲಕ್ಕೆ ಹಾಕ್ತಿರೋ ಅದನ್ನು, ಆಮೇಲೆ ಸರಿಯಾಗಿ ಬೆಳೆ ಬರ್ತದೆ. ಹೇಗೆ ತಮ್ಮಲ್ಲಿ ಮತ್ತೆ ಕೃಷಿ ಜೊತೆ ಏನಾದರೂ ದನಗಳ ಸಾಕಾಣಿಕೆ ಇಂಥವೆಲ್ಲ ಮಾಡ್ಕೊಂಡಿರಾ? ಎತ್ತುಗಳಂತೂ ಇಲ್ಲ ಅಂತ ಹೇಳಿದ್ರಿ, ಬೇರೆ ದನಗಳು ಏನಾದರೂ? ಏನು ನಮ್ಮ ದನಗಳು ಏನೇನಿಲ್ಲ ಸರ್, ನಮ್ಮಲ್ಲಿ ಮಾಡೋರೆಲ್ಲ ನಾವು ದನಪನ ಏನು ಸಾಕಿಲ್ಲ. ಬೇಡ ಬೇಡ ಸರ್, ಮತ್ತೆ ಏನು ಮಾಡೋರಿಲ್ಲ ಅಂದಮೇಲೆ ಏನು ಮಾಡ್ತೀರಿ ಹೇಳ್ರಿ? ಮತ್ತೆ ಹೇಗೆ ಮಾಡೋರಿಲ್ಲ ಅಂತಂದ್ರೆ ನೀವು ನಿಮ್ಮ ನಂತರ ಒಕ್ಕಲ್ತನ ಮುಂದೆ ಹೆಂಗೆ ಒರಿಬೇಕು ಮತ್ತೆ ಮುಂದುವರಿದು? ನಾವು ಇರಲ್ತನ ಮಾಡೋದು ಸರ್, ಮುಂದೆ ಮಕ್ಕಳು ಹೆಂಗೆ ಮಾಡ್ತಾರೆ ಹಂಗೆ ಮಾಡಲಿ ಅಷ್ಟೇ, ಮತ್ತೆ ಎಲ್ಲ ಕಡೆ ಅವ್ರಿಗೆ ಬಿಟ್ಟು ಬಿಡೋದಲ್ಲ ರೀ ಸದ್ಯ, ಈಗ ನಾವು ಇರಲ್ತನ ಮಾಡೋದು ಒಕ್ಕಲ್ತನ. ಯಾಕೆ ಅವ್ರಿಗೆ ಒಕ್ಕಲ್ತನದಲ್ಲಿ ಅವ್ರು ಆಸಕ್ತಿ ತೋರಿಸ್ತಾ ಇಲ್ವಾ? ಇಲ್ಲ ಸರ್, ಎಲ್ಲ ಎಜುಕೇಶನ್ ಮಂದಿ ಅದಾರೆ ಸರ್, ಅವ್ರು ಓದೋರೆಲ್ಲ ಬಿ ಎ ಇಂಜಿನಿಯರ್ ಅದಾರ 3, ಅವರು ತಮ್ಮ ಕೆಲಸಕ್ಕೆ ಹೋಗ್ತಾರೆ, ಹೊಲಕ್ಕೆ ಯಾರು ಬರೋದಿಲ್ಲ, ಅವರು ಏನು ಅಕಲ್ಪಿ ಬರ್ತಾರೆ ಹೊಲಕ್ಕೆ, ಅವರು ಏನೋ ಒಂದ್ಸಲ ಬಂದಪ್ಪ ಒಂದು ವಾರದಾಗ ಒಂದ್ಸಲ ಬರ್ಬೋದು, ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಒಂದು ರೋಡ್ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ರ ಅಷ್ಟೇ ಸರ್. ಅಷ್ಟೇ ಅಷ್ಟೇ ಅಂದ್ರೆ ಸಂಪೂರ್ಣವಾಗಿ ಅವರು ಕಲಿತು ಉದ್ಯೋಗದಲ್ಲಿ ತೊಡಗಿದಾರೆ. ಅದ್ರ ಬಗ್ಗೆ ಯಾವುದು ವಿಚಾರ ಮಾಡಂಗಿಲ್ಲ ಅವರು, ಈ ಹೊಲ ನಮ್ಗೆ ಎದಕ್ ಬೇಕಪ್ಪ ಅಂತಾರೆ ಸರ್, ಕೈಯಿಂದ ಬಂದ್ರೆ ಹೊಲನ ಬೇಡ ಅಂತಾರ, ಹೊಲ ನೀನೇ ಇಟ್ಕೊಂಡ್ಬಿಡಪ್ಪ ನಮ್ಗೆ ಎದಕ್ ನಮ್ಮ ಹೊಲ ನಮ್ಗೆ ನೀವು ಇಟ್ಕೊಂಡು ಬರಲ್ಲ ಹೊಲಕ್ಕಂತಾರ. ಇದೇ ರೀತಿ ನೋಡ್ರಿ, ಬಹಳಷ್ಟು ಹಳ್ಳಿಯಲ್ಲಿ ಎಲ್ಲ ಕಲ್ತಂತ ಜನ ಪ್ಯಾಟಿ ಸೇರಿಬಿಟ್ಟಿದ್ದಾರೆ, ನೌಕರಿ ಬೆಳೆಯುವಂತ ಭೂಮಿ ಒಮ್ಮೆಮ್ಮೆ ಹಂಗೆ ನಿಂತು ಹೋಗ್ತಪ್ಪ ಅಂದ್ರೆ ಕಷ್ಟ ಆಗೋದಿಲ್ವ? ಕಷ್ಟ ಆಗ ಸರ್, ಈಗ ಅದ ನಾವು ಹೇಳಿದ್ರು ಮಕ್ಕಳು ತಲೆಗೆ ಬರೋದಲ್ರಿ, ಈಗ ಅದು ಏನ್ ಕೆಲಸ ಮಾಡೋಕು ಏನ್ ಮಾಡ್ಕೊಂಬುದವ್ರು ಗೊತ್ತಿಲ್ಲ ಅವರಿಗೆ. ಮೊದಲನೇದನ್ನ ಎಜುಕೇಶನ್ ಮಾಡಿ ಓದಿದ್ದ ಹುಡುಗರು ಅವರು, ಮೊದಲು ಸಣ್ಣವರಿದ್ದಾಗ ತಾವು ಏನೋ ಅದ್ರ ಬಗ್ಗೆ ಆಸಕ್ತಿ ಕಲಿಸಿಲ್ಲ ಅವ್ರಿಗೆ? ಏ ಒಟ್ಟು ಹೊಲ್ದಾಗ ಬಂದಿಲ್ಲ ಸರ್ ಅವರು, ಹೊಲ್ದಾಗ ಹೊಲ್ದಾಗನ ಬಂದಿಲ್ಲ ಅವರು. ನೀವು ಕರ್ಕೊಂಡು ಹೋದ್ರೆ ಬರ್ತಿದ್ರು, ನೀವು ಕರೆದಿಲ್ಲ? ನಾವು ಕರೆದಲ್ರಿ, ನಾವು ಹೊಲ್ದಾಗೂ ಬಂದಿಲ್ಲ ಅವರು. ಈಗೇನೋ ವಾರಕ್ಕೊಂದ್ಸಲ ಬಂದು ನೋಡಿಕೊಂಡು ಹೋಗ್ರ ಅಷ್ಟೇ, ಮತ್ತೇನಿಲ್ಲ ಅವರು. ಈಗ ನೀವು ಈ ವಯಸ್ಸಿನಲ್ಲಿ ನೀವೇ ಒಕ್ಕಲ್ತನ ಸೂಪರ್ವೈಸನ್ ಮಾಡ್ತೀರಿ? ಹೌದು, ನಾವೇ ಮಾಡಕತ್ತೀವಿ ಸರ್. ಸುಮಾರು 62-63 ವರ್ಷ ವಯಸ್ಸಿನ ಅದಾವ. ಆಸಕ್ತಿಯಿಂದ ನಾವು ಮಾಡಕತ್ತೀವಿ ಒಕ್ಕಲ್ತನ. ನೀವು ಹೇಗೆ ನಿಮ್ಮ ತಂದೆಯವ್ರ ಒಕ್ಕಲ್ತನಕ್ಕೆ ನಿಮಗೆ ಅವಾಗೆಲ್ಲ ಲಾಭ ಹೇಳಿದಿರ್ತಾವ? ಈಗ ಸಾಕಷ್ಟು ಇಳುವರಿ ಭಾಳ ಬರಕತ್ತದ ಅಂತಕ್ಕಂಥ ವಿಚಾರ ಭಾಳಷ್ಟು ಮಂದಿ ಒಕ್ಕಲ್ತನ ಲಾಸ್ ನೀವು ಅಂಟದ್ರಿ ಅಂತ ಹೇಳ್ತಾರೆ. ನಿಮಗೇನು ಅನಿಸ್ತು ಒಕ್ಕಲ್ತನ? ನಮ್ಮ ಒಕ್ಕಲ್ತನದಾಗ ಏನು ಲಾಸ್ ಇಲ್ಲ ಸರ್, ಕೆಲಸ ಮಾಡಿದರೆ ಸರಿ ಬರ್ತದೆ, ಇವ್ರು ಕೆಲಸ ಮಾಡಲಂದ್ರೆ ಲಾಸ್ ಆಗ್ತದೆ. ನಮ್ಮ ತಂದೆಯವ್ರು ಮಾಡೋದ್ನಾಗ ಎಷ್ಟೆಲ್ಲ ಭೂಮಿ ಬೆಳೀತಿರಲ್ಲ. ಅವಾಗ ಇವಾಗ ನೋಡಿದಪ್ಪ ಅಂದ್ರೆ ಈಗ ಒಂದು 50% ಜಾಸ್ತಿ ಬೆಳಿತೀವಿ ನಾವು. ಅವಾಗ ಬೆಳಿತೀವಿ ಅವಾಗ, ಅವಾಗ 1% 2% ಬಿದ್ದೀವಿ. ಅವಾಗ ಹೊಲ ಬೆಳಿತಿರಲಿಲ್ಲ, ಅವಾಗ ಆ ಪರಿಸ್ಥಿತಿ ಹಂಗಿತ್ತು. ಈಗೆಲ್ಲ ಅದೇ 5 ಎಕರೆದಾಗ 5 ಚೀಲ ಆಗ್ತಿದ್ದಿಲ್ಲ. ಅವಾಗ ಆ 5 ಎಕರೆದಾಗ ಒಂದು ಬೆಳೆ 100-100 ಚೀಲ ಸಂಗ ಬೆಳಿತೀವಿ ನಾವು. ಅದರಲ್ಲಿ ಬೆಳಿತೀವಿ 5 ಎಕರೆದಾಗ ಎಲ್ಲ ಬೆಳೆ ಎಲ್ಲ ಸರಿಯಾಗಿ ಬರೋದಾಗತ್ತವ್ರಿ. ಅಂದ್ರೆ ನಿಮಗೆ ಒಕ್ಕಲ್ತನ ಒಂಥರ ಇಷ್ಟಪಟ್ಟು ಮಾಡ್ಬೇಕು? ಒಕ್ಕಲ್ತನ ಭಾಳ ಇಷ್ಟಪಡ್ರೆ. ಬೆಳಿಗ್ಗೆ ನಾವು 24 ಗಂಟೆನ ಹೊಲ್ದಾಗಿರೋರು ನಾವು. ಏನ ಕೆಲಸಿದ್ರೆ ಮಾತ್ರ ಮೊದಲಿಗೆ ಬರೋರು ನಾವು. ಅಲ್ಲಿ ಹತ್ತಿ ಹೊಲ್ದಾಗ ಅಲ್ಲಿ ಎಲ್ಲ ಹೊಲ ನೋಡ್ಕೊಂತ ಎಲ್ಲ ಹೊಲ್ದಲ್ಲ ಸ್ವಚ್ಛ ಮಾಡ್ಕೊಂತ ಎಡಿ ಪಡಿ ಮಾಡ್ಕೊಂತ ಅಲ್ಲಿ ಹೊಲ್ದಾಗ ಇರ್ತದೆ. ನೀವು ಈ ವಯಸ್ಸಿನಲ್ಲಿ ಆದರೂ ಕೆಲಸ ಮಾಡ್ತಾ ಇರ್ತೀರ? ಹೊಲ್ದಾಗ ಕೆಲಸ ಕೈ ಮಾಡ್ತಿರ್ ನಾವು. ಟೈಮ್ ಬಂದ್ರೆ ನೀರನ್ನು ಕಟ್ಕೊಂತೀವಿ ನಾವು. ಅಲ್ಲಿ ಯಾರು ಬರಲ್ಲ ಆ ನೀರು, ಯಾರು ಬೇಕು ನೀರು ಕಚ್ಚಿ ಬಿಡ್ತಿರೋ ನಾವು. ನೋಡ್ರಿ, ಆ ಥರ ಆಸಕ್ತಿ ಇರಬೇಕು. ಆಸಕ್ತಿ ಬೇಕು ಸರ್. ಅವರಿಗೆಲ್ಲ ಮಾಡ್ಬೇಕಂತ ಛಲ ಬೇಕು ಅವ್ರಿಗೆ. ಮೊದಲು ಛಲ ಇರಲಿಲ್ಲ ಅಂದ್ರೆ ಯಾವ ಕೆಲಸನ ಆಗೋದಲ್ಲ. ಹೀಗೆ ನಿಮ್ಮ ಆಸಿಯಾಳ ಭಾಗದಲ್ಲೆಲ್ಲ ಮಳೆಗಳೆ ಎಲ್ಲ ಹೇಗೆ ವರ್ಷ ರೈತರು ಒಳ್ಳೊಳ್ಳೆ ರೀತಿಯಿಂದ ಬೆಳೆಗಳನ್ನು ಬೆಳೀತಾ ಇದ್ದಾರೆಲ್ಲ? ಈ ನಮ್ಮ ಭಾಗದಕ್ಕೆಲ್ಲ ಮಳೆ ಏನು ಕೊರತೆ ಇಲ್ಲ ಸರ್. ಹೋದ್ರ ಸರ್ ಮಳೆ ನಾವು ಯಾವಾಗ ಬೇಕು ಮಳೆ ಅಂದ್ರೆ ಅವಾಗ ಮಳೆ ಬಂದದ. ಈಗೂ ಮಳೆ ಬೇಕಾಯಿತು, ಒಂದು ನಿನ್ನೆಲ್ಲ ಮೊನ್ನೆ ಒಳ್ಳೆ ಚಲೋ ಮಳೆ ಆಗಿದೆ ನಮ್ಮ ಕಡೆಗೆ. ಏನು ಅನುಕೂಲತೆಗಳು ಬೇಕಾಗಿದೆ ಸರ್ಕಾರದಿಂದ ರೈತರಿಗೆ? ಏನು ಅನುಕೂಲತೆಯನ್ನು ಮಾಡಿಕೊಡ್ಬೇಕು ರೈತರು? ಈಗೆಲ್ಲ ಸರ್ಕಾರ ಸಾಕಷ್ಟು ಯೋಜನೆಗಳೇ ಬರ್ತಾ ಇದಾವೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದೆ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗಳು ಬರ್ತವೆ, ಬೆಳೆ ವಿಮೆಗಳ ಯೋಜನೆಗಳಿದ್ದಾವೆ, ರೈತರಿಗೆ ಹಲವಾರು ಸಬ್ಸಿಡಿ ಒಳಗೆ ಬೀಜ ಗೊಬ್ಬರ ಎಣ್ಣೆಗಳು ಪರಿಕರಗಳು ಎಲ್ಲ ಕೊಡ್ತಾರೆ. ಆದರೂ ರೈತರು ಎಲ್ಲೋ ಒಂದು ಕಡೆ ಏನೋ ಇನ್ನೂ ರೈತರಲ್ಲಿ ಕೊರಗು ಇದೆ ಅಂತಕ್ಕಂಥ ವಿಚಾರ ನಮಗೆ ಅನಿಸ್ತಾ ಇದೆ. ಏನು ರೈತರಿಗೆ ಇನ್ನೂ ಒಂದು ಒಳ್ಳೆಯ ಒಂದು ವಿಚಾರಗಳು ಅಥವಾ ಒಳ್ಳೆ ಒಂದು ಸಹಾಯ ರೈತ ಸರ್ಕಾರದಿಂದ ಆಗಬೇಕಾಗಿದೆ ಅಂತೀರಿ? ಸರ್ಕಾರದಂತ ಏನಂತ ಬೆಳೆಯಲ್ಲ ಸದ್ರೆ ಬೆಳೆ ವಿಮೆ ಕೊಡಕತ್ತೀರಿ ಇವಾಗ. ಮತ್ತೇನು ಕೊಡ್ಬೇಕು ಹೇಳ್ರಿ? ಇವಾಗೆಲ್ಲ ನಾವು ಸರಿಯಾಗಿ ಮಾಡ್ಬೇಕು. ಗೊಬ್ಬರನೇ ಸಿಗ್ತದ, ಆಮೇಲೆ ಬೀಜನೂ ಸಿಗ್ತಾವೆ ಕಡಿಮೆ ರೇಟಿಗೆ. ಅಲ್ಲಿಗೆ ಇಲ್ಲಿಗೆ ನೋಡಕತ್ತಿನಪ್ಪ ಅಂದ್ರೆ ಕೃಷಿ ಕೇಂದ್ರಕ್ಕೆ ಇಲ್ಲಿಗೆ ನೋಡಿದಪ್ಪ ಅಂದ್ರೆ ಚೆನ್ನಾಗಿ 25% ಜಾಸ್ತಿ ಆಗತ್ತೆ ಅಲ್ಲಿಗೆ ಇಲ್ಲಿಗೆ. ಜಾಸ್ತಿ ಇಲ್ಲಿ ತೊಗೊಂತೀವಿ ನಾವು, ಕಮ್ಮಿ ಇಲ್ಲ ಇಲ್ಲ ತೊಗೊಂತೀವಿ ನಾವು. ಅಲ್ಲಿ ರೇಟ್ ಜಾಸ್ತಿ ಆಗತ್ತಾರ ಅಲ್ಲಿ. ಹಂಗಾಗಿ ಇಲ್ಲಿ ಇರಲಾರ್ದು ಏನೋ ಕಲ್ಪಿ ಅಲ್ಲಿ ತೊಗೊಂತೀವಿ. ಓಕೆ ಸರ್. ಈಗ ನೋಡ್ರಿ ಚನ್ನಬಸಪ್ಪ ಅವರೇ, ನೀವು ಅಂದಂಗೆ ನೀವು ಒಕ್ಕಲ್ತನ ನೀವು ಒಬ್ಬರೇ ನೋಡ್ಕೊಂಡು ಹೋಗೋರು, ಎಲ್ಲೋ ನೀವು ಹೋಗ್ಬೇಕಾತು ಒಂದು 2-3 ದಿನ ಸ್ವರ್ಗ ಅಥವಾ ಎಲ್ಲೋ ಹೋಗ್ಬೇಕಾತು ಬೇರೆ ಊರಿಗೆ ಹೋಗ್ಬೇಕಾದಾಗ ಮತ್ತೆ ಹೆಂಗೆ ಒಕ್ಕಲ್ತನ ನೋಡಕ್ಕೆ ಅದನ್ನ ನೋಡ್ಕೊಂಡು ಹೋಗೋರು ಯಾರು ಇರ್ತಾರೆ? ಯಾರಿಗೆ ಸೂಪರ್ವೈಸನ್ ಮಾಡ್ತಾರೆ? ನಾವೆಲ್ಲರೂ 3 ದಿನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಹೋಗ್ತಾರೆ ಸರ್. ಹೆಣ್ಮಕ್ಳು ಇದ್ದಪ್ಪ ಅವ್ರು ಕಾಯಿ ಮೇಲೆ ಹೊಲ್ದಲ್ಲಿ ಇರ್ತಾರೆ ಅವರು. ಆಮೇಲೆ ನೀರು ಕಟ್ಟಕ್ಕೆ ಹೋದ್ರು ಕೂಡ ಒಂದು 10-8 ತಾಸಲ್ಲಿ ಸಾಯಂಕಾಲ ತನಕ ಹೊಲ್ದಾಗ ಇರ್ತಾರೆ ಅವ್ರು. ಅಲ್ಲೆಲ್ಲ ಹೊಲ್ದಾಗ ಸಾಯಂಕಾಲ ಮೇಲೆ ಮನೆ ಬರ್ತಾರೆ ಅವ್ರು. ಅಂದ್ರೆ ನಿಮ್ಮ ಮನೆಯವರು ನೀವು ಜೊತೆ ಜೊತೆಯಾಗಿನೇ ಒಕ್ಕಲ್ತನ ಮಾಡ್ಕೊಂಡು ಹೋಗ್ತಾರೆ? ಅವ್ರು ನಮ್ಮ ಮನೆಯವ್ರು ಜೊತೆ ಮಾಡ್ಕೊಂಡು ಹೋಗ್ತಾರೆ. ಒಬ್ರಿಲ್ಲ ಒಬ್ರು ಇದ್ದೇ ಇರ್ತಾರೆ, ಅವತ್ತು ಹೊಲದಲ್ಲಿ ಹೊಲಗಡೆ ಆಳುಗಳಿದ್ದಾರೆ, ಅವ್ರ ಜೊತೆ ಅಡ್ಡಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾರೋ ಒಬ್ರು ಹೊಲ್ದಾಗಂತ ಇದ್ದೇ ಇರ್ತಾರೆ. ಇಲ್ಲ ನಮ್ಮ ಮನೆ ಹೆಣ್ಮಕ್ಳು ಇರ್ತಾರೆ, ಇಲ್ಲ ನಾವನ್ನ ಇರ್ತೀವಿ ಹೊಲದಲ್ಲಿ. ಚನ್ನಬಸಪ್ಪ ಅವರು ಏನು ಹೇಳ್ತೀರಿ ಕೊನೆಯದಾಗಿ? ನಿಮಗೆ ಅನುಭವ ಇದೆ ಸಾಕಷ್ಟು, ನೀವು ಹೇಳಿದಂಗೆ ಒಳ್ಳೆ ಲಾಭ ಇದೆ ನಿಮ್ಗೆ ಒಕ್ಕಲ್ತನ. ನಾವು 3-4 ಲಕ್ಷ ರೂಪಾಯಿ ಶೇಂಗಾದಲ್ಲಿ ತಕ್ಕೋತಾ ಇದೀವಿ ನಾವು 1-3 ಎಕರೆದಲ್ಲಿ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಭಾಳಷ್ಟು ಜನ ರೈತರು ಭೂಮಿ ಎಲ್ಲ ವ್ಯವಸ್ಥೆಗಳು ಇರ್ತವೆ, ಮನೆಯಲ್ಲೆಲ್ಲ ಇರ್ತಾವೆ, ಆದ್ರೆ ಲೀಸ್ ಕೊಟ್ಬಿಡ್ತಾರೆ ಮಾಡಕ್ಕೆ. ಏ ಬೇಡಪ್ಪ ಸುಮ್ಮನೆ ಯಾಕೆ ಕಿರಿಕಿರಿ ಅಂತೇಳಿ. ನೀವು ಅಂಥ ರೈತರಿಗೆ ಏನು ಹೇಳ್ತೀರಿ? ಈಗ ನಾವು ಸುಮಾರು ನೋಡ್ರಿ 5 ಎಕರೆ 20 ಗುಂಟೆ ಅದರಾಗದ, 1-2 ಲಕ್ಷ ಚಿಲ್ಲರ ಸೂರ್ಯಪಾನ ಆಗ್ಯಾರ ಹೋದ್ರು ಸರ್. 3-20, 3-20 ಚೆಂಗದಪಟ್ಟೆ ಆಗದ, 5-5 ಲಕ್ಷ ಐದು ಎಕರೆದಾಗ ಬಂದದ. ಭಾಳ ಅಂದ್ರೆ ಮುಂದೊಂದು 2-2.5 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆ 5 ಎಕರೆ 2.5 ಲಕ್ಷ ರೂಪಾಯಿ ಲಾಭ ತಗೊಂಡಿ ನೋಡ್ರಿ ಹೊಲದಲ್ಲಿ. ಹೇಳಕತ್ತೀನಿ ನನಗೆ ಉಳಿದ ಹೊಲ್ದು ಹೇಳಿಲ್ಲ ನಾನು. ಇವಾಗ ಎಲ್ಲವು ಚಲೋಗೆ ಬಂದ್ರೆ ಬೆಳೆ ಹೋದ್ರೆ ಸರ್ ಚಲೋ ಚಲೋ ಅಂದ್ರೆ ಟೈಮ್ ಸರಿಯಾಗಿ ಬಿತ್ತರಿ, ಟೈಮ್ ಸರಿಯಾಗಿ ಎಣ್ಣೆ ಹೊಡಿತೀರಿ, ಎಲ್ಲ ಟೈಮ್ ಸರಿಯಾಗಿ ಮಾಡ್ತೀರಿ. ಆದ್ರೆ ಸರಿ ನಾವು ಎಲ್ಲ ದುಡಿಬೇಕ್ರಿ, ದುಡಿಲಾರ್ದ ಬಾಂದ್ರೆ ಇಲ್ಲಿಂದ ಬರ್ತೇ ಹೇಳ್ರಿ ಸದ್ಯ. ಅದು ಅದ್ರ ಪ್ರಕಾರ ನಾವು ಮಾಡೋಕೆ ಎಣ್ಣೆ ಯಾವ ಟೈಮಿಗೆ ಹೊಡಿಬೇಕು ಕೊಡ್ಬೇಕು ಹೊಡಿಬೇಕು ಗಳೆ ಯಾವ ಟೈಮ್ನ ಹೊಡಿಬೇಕು ಎಲ್ಲ ತಿಳ್ಕೊಂಡು ನೋಡಿದಪ್ಪ ಸರಿಯಾಗಿ ಬೆಳೆ ಬರ್ತದೆ. ಒಳ್ಳೆಯದು ಚನ್ನಬಸಪ್ಪ ಅವರೇ, ಇದುವರೆಗೆ ನಿಮ್ಮ ವಿಚಾರ ಟೈಮ್ ಸರಿಯಾಗಿ ಎಲ್ಲ ಮಾಡೋದ್ರಿಂದ ಲಾಭ ಇದೆ ನಮ್ಮ ಒಕ್ಕಲ್ತನ, ಒಳ್ಳೆ ಲಾಭ ಪಡ್ಕೋತಾ ಇದ್ದೀವಿ ಅಂತಕ್ಕಂಥ ವಿಚಾರ ಹೇಳಿದ್ರಿ. ರೈತರು ಇಂಥ ವಿಚಾರ ಗಮನಿಸಬೇಕು. ಒಕ್ಕಲ್ತನ ನಿಜವಾಗ್ಲೂ ಲಾಭ ಇದೆ, ಇಷ್ಟಪಟ್ಟು ಮಾಡಬೇಕು, ಕಷ್ಟಪಡಬಾರ್ದು. ಆದರೆ ಪ್ಲ್ಯಾನಾಗಿ ಮಾಡಬೇಕು, ಯಾವ ಹೊತ್ತಿಗೆ ಏನು ಹಾಕಬೇಕು, ಯಾವ ಹೊತ್ತಿಗೆ ಏನು ಹೊಡಿಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲಿ ತರಬೇಕು ಅಂತಕ್ಕಂಥ ವಿಚಾರ ಮಾಡಿ ಒಕ್ಕಲ್ತನ ಮಾಡಿದರೆ ಖಂಡಿತ ಒಕ್ಕಲ್ತನ ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1 ರಿಂದ 8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನ ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನ ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ರಾಯಚೂರು ಇವರ ಪ್ರಕಟಣೆ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನ್ವಿ ತಾಲೂಕಿನ ಮಾರುಕಟ್ಟೆಯ ಬೆಲೆ ಭತ್ತ, ಹೊಸ ಸೋನಮಸರಿ ಪ್ರತಿ ಕ್ವಿಂಟಲ್ಗೆ 1400 ರೂಪಾಯಿಗಳು. ಅದೇ ರೀತಿ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಹತ್ತಿ ಹೈಬ್ರಿಡ್ 44, ಪ್ರತಿ ಕ್ವಿಂಟಲ್ಗೆ 9100 ರಿಂದ 9600 ರೂಪಾಯಿಗಳು. ಇನ್ನು ನೆಲಗಡಲೆ ಶೇಂಗಾ ಗುಂಗ್ರಿ 3518 ರೂಪಾಯಿಗಳಿಂದ 5599 ರೂಪಾಯಿಗಳು. ಈರುಳ್ಳಿ 640 ರೂಪಾಯಿಯಿಂದ 1355 ರೂಪಾಯಿಗಳು. ಭತ್ತ ಹೊಸ ಸೋನಮಸರಿ 1550 ರಿಂದ 2024 ರೂಪಾಯಿಗಳು. ಇನ್ನು ತೊಗರಿ, ಕೆಂಪು ತೊಗರಿ 4219 ರೂಪಾಯಿಯಿಂದ 6350 ರೂಪಾಯಿಗಳು. ಬಿಳಿ ತೊಗರಿ 4545 ರಿಂದ 4545 ರೂಪಾಯಿಗಳು. ಅದೇ ರೀತಿ ಸಿನ್ನೂರಿನ ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಭತ್ತ RNR ಹೊಸದು, ಪ್ರತಿ ಕ್ವಿಂಟಲ್ಗೆ 1900 ರಿಂದ 2090 ರೂಪಾಯಿಗಳು. ಇನ್ನು ಭತ್ತ RNR ಹಳೆಯದು 2108 ರೂಪಾಯಿಯಿಂದ 2180 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ